ಮಹಾರಾಷ್ಟ್ರದಲ್ಲಿ ಕಾಂಡ ನದಿ ಅಂತಲೇ ಇದೆ. ಅದರ ಒಂದು ಪ್ರದೇಶದಲ್ಲಿ ಇದ್ದಂತಹ ಇದನ್ನು ಸಂಕುಲವನ್ನು ಗುರುತಿಸಿದ್ರು. ಆ ಗುರುತಿಸಿದಾಗ ಅದಕ್ಕೆ ಕಾಂಡವನ ಅಂತ ಕರೆದ್ರು. ಅದನ್ನು ಈಗ ಕಾಂಡ್ಲ ಸಸ್ಯಗಳು ಅಂತ ಹೇಳಿ ಕೇಳಿ ನಾವು ಎಲ್ಲ ಕಡೆಯಲ್ಲಿ ಗುರುತಿಸಿದ್ದೇವೆ. ಅದನ್ನು ನಾವು ಹೆಚ್ಚಾಗಿ ನೀವು ನೋಡಬಹುದು ಅಂತ ಹೇಳಿದ್ರೆ ಸುಂದರಬನ ಅಂತ ನಾವು ಕೇಳಿರ್ಬೋದು. ಪಶ್ಚಿಮ ಬಂಗಾಳದ ಇದರಲ್ಲಿ ತಪ್ಪಲಲ್ಲಿದೆ ಅದು. ಪಶ್ಚಿಮ ಬಂಗಾಳದ ಸುಂದರಬನದಲ್ಲಿ ಅದೊಂದು ಬಹಳ ಪ್ರಖ್ಯಾತವಾದಂಥ ಜಗತ್ ಪ್ರಸಿದ್ಧವಾದಂಥ ಒಂದು ಕಾಂಡ್ಲ ಜೀವರಾಶಿ ಅಲ್ಲೇ ಇದೆ ಆಗುವಂಥದ್ದು ಹೇಳ್ಬೋದು ನಾವು. ಈ ಕಾಂಡ್ಲ ಸಸ್ಯಗಳು ಅಂದ ತಕ್ಷಣ ಬರೀ ಒಂದು ವೈವಿಧ್ಯ ಇರುವಂತಹದ್ದು ಅಥವಾ ಅದರಲ್ಲಿ ಸಾಕಷ್ಟು ತಳಿಗಳು ಅಥವಾ ವೈವಿಧ್ಯತೆ ಇದೆಯಾ? ಇದೆ, ತುಂಬ ಇದೆ. ಅದರಲ್ಲಿ ಹೆಚ್ಚಾಗಿ ನಮ್ಮ ಜೀವ ವೈವಿಧ್ಯದಲ್ಲಿ ಅದು ನಮಗೆ ಈಗ ಒಂದು ಮರ, ಒಂದು ಬಳ್ಳಿ, ಮತ್ತೆ ನಮ್ಮ ಈಗ ಬುಷ್ ಅಂತ ಹೇಳ್ತೇವೆ ಅಥವಾ ಇಲ್ಲದ್ರೆ ಹುಲ್ಲು, ಪೊದರ್ ಅದನ್ನು ನಾವು ಹೇಳ್ತೇವೆ. ಇದು ವೈವಿಧ್ಯತೆ ಮೇಲ್ಮುಖವಾಗಿ ಕಾಣುವಂಥದ್ದು. ಆದರೆ ಅದರ ಒಳಗಿರುವಂಥದ್ದು ನಮ್ಮ ಈ ಇದು ವಿಶೇಷ ಯಾಕೆ ಯಾಕೆಂತ ಹೇಳಿದರೆ ಅಲ್ಲಿ ನಮಗೆ ಈಗ ಏನಂತ ಹೇಳಿದರೆ ಅದರಲ್ಲಿ ತೆರೆಗಳ ಆರ್ಭಟವನ್ನು ಅದು ಹಿಡಿದಿಡಬೇಕಾಗುತ್ತೆ. ಆ ತೆರೆಗಳನ್ನು ಆರ್ಭಟ ಹಿಡಿಬೇಕು ಅಂತೇಳಿ ಆದರೆ ಅದರಲ್ಲಿ ಅವರಿಗೆ ಅದಕ್ಕೆ ಆ ಶಕ್ತಿ ಇರಬೇಕು, ವಿಶೇಷವಾದ ರಚನೆಗಳಿದೆ. ಈ ಕಾಂಡ್ಲ ವನದಲ್ಲಿ ನಿಮಗೆ ಒಂದು ಸ್ಟಿಲ್ಟ್ ರೂಟ್ ಅಂತ ಹೇಳ್ತೇವೆ, ಅದೊಂದು ನಮ್ಮ ಜೋಳದ ಒಂದು ಗಿಡದ ಬುಡದಲ್ಲಿ ನಿಮಗೆ ಕಾಣಬಹುದು. ಒಂದು ಅದೊಂದು 40-45 ಕೋನದಲ್ಲಿ ಅದು ಕೆಳಮುಖವಾಗಿ ಹೋಗುತ್ತೆ, ಅದನ್ನು ಗಟ್ಟಿಯಾಗಿ ನಮ್ಮ ಗಿಡವನ್ನು ಅದುಮಿ ಹಿಡ್ಕೊಳ್ಳುತ್ತೆ ಅಂಥದ್ದು ಒಂದಿದೆ. ಅದು ಇನ್ನೊಂದು ರೈಸೋಫೋರ ಅಂತ ಒಂದು ಗಿಡ ಇದೆ. ಆ ಗಿಡದಲ್ಲಿ ಅದು ನಮ್ಮ ಹಿಡಿಸುಡಿ ಕಡ್ಡಿ ಹಾಗೆ, ಆ ಹಿಡಿಸುಡಿ ಕಡ್ಡಿ ಈಗ ನಮಗೆ ಒಂದು ಬಂಚಿದ್ದ ಹಾಗೆ ಅದರ ಬುಡದಲ್ಲಿ ಹೇಗಿರುತ್ತೋ ಅದೇ ರೀತಿ ಅದು ಇಡೀ ಒಂದು ನೆಲದೊಳಗೆ ಹೂತುಕೊಂಡು ಅದನ್ನು ಗಟ್ಟಿಯಾಗಿ ಅದುಮೆ ಹಿಡುತ್ತೆ. ಇದಕ್ಕೆ ನಾವು ಸ್ಟಿಲ್ಟ್ ರೂಟ್ಸ್ ಅಂತ ಹೇಳೋದು. ಈ ಸ್ಟಿಲ್ಟ್ ರೂಟ್ಸ್ ಕೂಡ ಅದು ಒಂದು ರೀತಿಯಲ್ಲಿ ನಮಗೆ ಸಪೋರ್ಟ್ ಕೊಡುತ್ತೆ. ಹೌದು, ಆ ಸಪೋರ್ಟ್ ಕೊಟ್ಟರೆ ಸಾಲದು, ಯಾಕಂದರೆ ತೆರೆಗಳು ಅದನ್ನು ಮಗುಚಿ ಹಾಕಲಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ಮಗುಚಿ ಹಾಕದಾಗ ಇರಲಿಕ್ಕೆ ಕೆಲವು ಗಿಡಗಳಲ್ಲಿ ನಮ್ಮ ಬೇರುಗಳಲ್ಲಿ ಒಂದು ಗೋಡೆ ಆಕೃತಿಯಲ್ಲಿ ಇರುವಂತಹದ್ದು ನಾವು ಕಾಣ್ತೇವೆ. ಅದಕ್ಕೆ ನಾವು ಹೇಳೋದು ಬಟ್ರೆಸ್ ರೂಟ್ ಅಂತ. ಗೋಡೆ ಆಕೃತಿಯಲ್ಲೇ ಒಂದು ಅಗಲವಾಗಿರುತ್ತೆ. ನಾವು ನೋಡಿ, ಈಗ ಮನುಷ್ಯ ಎಷ್ಟೇ ವೈಜ್ಞಾನಿಕವಾದ ವಿಶೇಷವನ್ನು ಕಂಡರೂ ಕೂಡ ಅದ್ರ ಕಂಡದ್ದು ಈಗ ನಾವೀಗ ಸ್ಯಾಟಲೈಟ್ ಅಂತ ನಾವು ಮಾಡ್ತೇವೆ. ಸ್ಯಾಟಲೈಟ್ ಅನ್ನು ಏರಿಸಬೇಕಾದ್ರೆ ರಾಕೆಟ್ ಬುಡದಲ್ಲಿ ನೋಡಿ ಅದೊಂದು ಗೋಡೆ ಆಕೃತಿಯಲ್ಲಿ ಒಂದು 4 ಕಡೆಯಲ್ಲಿ ಅದಕ್ಕೆ ನಾವು ಸಪೋರ್ಟ್ ಕೊಡ್ತೇವೆ, ಆಧಾರ ಕೊಡ್ತೇವೆ. ಆ ಆಧಾರ ಬರುವಂಥದ್ದು ಬಟ್ರೆಸ್ ರೂಟ್ನಿಂದ. ಇದು ಕೂಡ ನಮ್ಮ ಗಿಡಗಳನ್ನು ಕಂಡು ಮನುಷ್ಯ ವೈಜ್ಞಾನಿಕವಾಗಿ ಚಿಂತಿಸಿ ಇಂತಹ ಒಂದು ವಿಶೇಷವನ್ನು ಕಂಡುಕೊಂಡ, ಅದು ಒಂದು ವಿಶೇಷ. ಇನ್ನೊಂದು ನಮ್ಮ ಈ ಗಿಡಗಳಲ್ಲಿ ನೋಡಿ, ಈಗ ಬೇರುಗಳು ಪೂರ್ತಿಯಾಗಿ ನೀರಿನಿಂದ ಆವೃತವಾದರೆ ಅದು ಜೀವ ಉಸಿರಾಡೋದು ಹೇಗೆ? ಹೌದು, ಸಾಧ್ಯ ಇಲ್ಲ. ಆದರೆ ಅದಕ್ಕೆ ಉಸಿರಾಡಲಿಕ್ಕಾಗಿ ಒಂದು ಗಾಳಿ ತುಂಬಿದಂತಹ ಬೇರುಗಳೇ ಇರುತ್ತೆ ಬುಡದಲ್ಲಿ. ಅದೊಂದು ವಿಶೇಷವಾದ ಗಾಳಿ ಬುಡದಲ್ಲಿ ಇರುವಂಥದ್ದು ಅಂದರೆ ಅದು ಒಂದು ನೆಲದ ಮೇಲೆ ಹರಿದಾಡುವಂಥದ್ದು ಒಂದು ರೀತಿಯ ಬೇರು. ಅದಕ್ಕೆ ಕೇಬಲ್ ರೂಟ್ಸ್ ಅಂತ ಹೇಳ್ತೇವೆ. ಅದ್ರ ಬುಡದಲ್ಲಿ ಅದಕ್ಕೆ ಒಂದು ಸಣ್ಣ ಆಂಕರಿಂಗ್ ರೂಟ್ಸ್ ಅಂತ, ಅದನ್ನು ಹಿಡಿದಿಟ್ಕೊಳ್ಳುವಂಥ ಸಣ್ಣ ರೂಟ್ಸ್ಗಳು ಬರುತ್ತೆ. ಮತ್ತು ಮೇಲ್ಮುಖವಾಗಿ ಒಂದು ಗುರುತ್ವಾಕರ್ಷಣೆಗೆ ವಿರುದ್ಧವಾದ ದಿಕ್ಕಿನಲ್ಲಿ ಒಂದು ಪೆನ್ಸಿಲ್ನ ರೂಪದಲ್ಲಿ ಇಲ್ಲವೇ ನಮ್ಮ ಕೋನಾಕೃತಿಯಲ್ಲಿರುವಂತಹ ವಿಶೇಷವಾದ 1 ಮೀಟರ್ನಷ್ಟು ಎತ್ತರ ಇರ್ಬೋದು ಅಂತ ಇವುಗಳು ರೂಟ್ಗಳು ಮೇಲೆ ಬರುತ್ತೆ. ಅದರ ಅದಕ್ಕೆ ವಿಶೇಷ ಅಂತ ಹೇಳಿದ್ರೆ ಅದಕ್ಕೊಂದೆಲ್ಲ ತೂತುಗಳಿರುತ್ತೆ ನೋಡಿ, ಇದು ಉಸಿರಾಡಲಿಕ್ಕಾಗಿ. ಆ ಉಸಿರಾಡಲಿಕ್ಕಾಗುವುದೇ ಹೇಗೆ? ಬೇರುಗಳ ಒಂದು ಪೊದರನ್ನು, ಅದರ ಹೊರಗಿನ ಪೊದರನ್ನು ಕೆಲವು ಕೋಶಗಳು ಓಪನ್ ಆಗಿಬಿಟ್ಟಿದೆ. ಓಪನ್ ಆದಾಗ ತಕ್ಷಣ ಅಲ್ಲಿ ಗಾಳಿ ಉಸಿರಾಡಲಿಕ್ಕೆ ಅದಕ್ಕೆ ಸಾಧ್ಯ ಆಗುತ್ತೆ ಅಂತ. ಆ ಅಂತ ಒಂದು ಅದಕ್ಕೆ ನಾವು ನ್ಯೂಮ್ಯಾಟೋಫೋರ್ಸ್ ಅಂತ ಹೇಳೋ, ಅಥವಾ ನಿಜವಾಗಿ ಅಂದರೆ ಅದನ್ನು ಲಿಟರರಿ ಹೇಳೋದಾದ್ರೆ ಗಾಳಿ ತುಂಬಿದ ಚೀಲಗಳು ಅಂತ, ಗಾಳಿ ತುಂಬಿದ ಚೀಲಗಳು ಅಂತ. ಇದು ಒಂದಿರುತ್ತೆ. ಇದರಲ್ಲಿಯೂ ತುಂಬ ತರಗಳಿದೆ. ಅದರಲ್ಲಿ ಒಂದು ಅಂತ ಹೇಳಿದರೆ ಒಂದು ನಾವು 2-3 ಬೇರುಗಳು ಸೇರಿ ಒಂದು ನಾಬಿನ ಹಾಗೆ ಆಗುತ್ತೆ. ಅದು ಒಂದು ರೀತಿಯ ಒಂದು, ಅದು ನಮ್ಮ ಸೀರಿಯಾಪ್ಸ್ ಅಂತ ಹೇಳುವಂಥ ಒಂದು ಗಿಡದಲ್ಲಿ ಅಲ್ಲಿ ನಮಗೆ ಕಾಣಿಸ್ಲಿಕ್ಕೆ ಸಿಗುತ್ತೆ. ಇನ್ನೊಂದು ನಮ್ಮ ಮೊಣಕಾಲಿನಲ್ಲಿ ಗಂಟಿದೆ ನೋಡಿ, ಅದು ಗುಡ್ಡೆ ಆಕೃತಿಯಲ್ಲಿ ಅಥವಾ ಉರುಟು ನಮ್ಮ ಗಡ್ಡೆ ಆಕೃತಿಯಲ್ಲಿ ಇರುವಂತಹ, ಅದು ಕೂಡ ಅದೇ ರೀತಿಯಲ್ಲಿ ಇರುವಂತಹದ್ದು. ಅಂತಹ ನಾಬ್ ಲೈಕ್ ಅಂತ ಹೇಳು, ಆ ನಾಬ್ ಲೈಕ್ ರೂಟ್ಸ್ಗಳು ಕೂಡ ಅಲ್ಲಿ ಇರುತ್ತೆ. ಇಂತಹ ರೂಟ್ಗಳಿಂದಾಗಿ ಆ ವೈವಿಧ್ಯತೆ ಅಲ್ಲಿ ನಮಗೆ ಕಾಣಿಸುತ್ತೆ. ಕಾಂಡ್ಲ ಸಸ್ಯಗಳಲ್ಲಿ ನಾವು ಇದನ್ನು ಕಾಣಬಹುದು. ಮತ್ತೆ ಮರ ಸಸಿ ಪೊದರು ಅದೆಲ್ಲ ಉಂಟೆ ಉಂಟು, ಅದನ್ನ ನಾನು ಇನ್ನೊಂದು. ಈಗ ಈ ಕಾಂಡ್ಲ ಸಸ್ಯಗಳ ಒಂದು ಸಸ್ಯ ಅಭಿವೃದ್ಧಿ ಮಾಡುವಂತಹದ್ದು ಮತ್ತು ಅವುಗಳಲ್ಲಿರುವಂತಹ ಒಂದು ಹೂವು ಬೀಜ ಕಾಯಿ ಇವುಗಳ ಒಂದು ವೈವಿಧ್ಯತೆ, ಇದರ ಬಗ್ಗೆ ಹೇಳಿ. ಖಂಡಿತವಾಗಿ ಈ ಇಲ್ಲಿ ಕೂಡ ನೋಡಿ, ನಾವು ಯಾವುದೇ ಸಸ್ಯ ನೆಲದ ಮೇಲೆ ಇರುವಂತಹ ಸಸ್ಯ ಆದ್ರೆ ಅದೀಗ ಬೆಳಕಿನಲ್ಲಿ ಉಸಿರಾಡ್ತೆ, ಮತ್ತೆ ಮಾಡಿಕೊಂಡು ಎಲ್ಲ ಮಾತು ಹೂವು ಮಾಡಿ ಅದ ನಂತರ ಕಾಯಿ ಆಗುತ್ತೆ, ಕಾಯಿ ಆದ ನಂತರ ಪುನಃ ಬೀಜ ಪಸರಿಸುತ್ತೆ, ಅದು ಗಿಡದಲ್ಲಿರುವಾಗಲೇ ಹರಡ್ಬೋದು. ನಮ್ಮ ಈಗ ಅಲಸಂದೆ ಇದುಗಳೆಲ್ಲ ಇದ್ದ ಹಾಗೆ, ಬೆಂಡೆಕಾಯಿ ಗಿಡಗಳು ಅದಿದ್ದ ಹಾಗೆ. ಆದರೆ ಇಲ್ಲಿ ನಿಮಗೆ ನೋಡಿ, ಅದರ ಸುತ್ತಮುತ್ತಲು ಇರೋದು ನಮ್ಮ ಸಮುದ್ರದ ನೀರು, ಉಪ್ಪು ನೀರು ಸ್ಥಾನ. ಈ ಉಪ್ಪು ನೀರಿನಲ್ಲಿ ಅದು ಬದುಕಬೇಕಲ್ಲ, ಇಲ್ಲ ಸೀದ ಸಮುದ್ರಕ್ಕೆ ಹೋಗಿ ಸೇರುತ್ತೆ. ಅದಕ್ಕಾಗಿ ಅದನ್ನು ವಿಶೇಷವಾದ ಒಂದು ತಯಾರಿ ಮಾಡಿಕೊಂಡಿದೆ ನೋಡಿ. ವಿಕಾಸ ನಮ್ಮ ಪ್ರಕೃತಿ ಎಷ್ಟು ಮನುಷ್ಯನನ್ನು ನಾವು ಇಂಥ ಒಂದು ವಿಚಾರಗಳನ್ನು ಅದು ಅದು ತನ್ನಷ್ಟಕ್ಕೆ ತಾನೇ ಅದನ್ನು ಹೊಸತನ್ನು ಮಾಡಿಕೊಂಡಿದೆ. ಅದಕ್ಕೆ ನಾವು ವಿವಿ ಪ್ಯಾರಿ ಅಂತ ನಾವು ಹೇಳ್ತೇವೆ. ಅಂದರೆ ಗಿಡದ ಮೇಲೆ ಇರುವಾಗಲೇ ಅದು ಬೇರನ್ನು ಸೃಷ್ಟಿ, ಅದು ಬೀಜ ಮೊಳಕೆ ಹೊಡೆದು ಅದರದ್ದು ಒಂದು ದೊಡ್ಡ ರ್ಯಾಡಿಕಲ್ ಅಥವಾ ಬೇರು, ಮೊದಲ ಬೇರು, ಅದು ಮೊದಲ ಬೇರು ಸಾಧಾರಣ ಅದು ಕೂಡ ಹಾಗೇನೆ ಒಂದು ಒಂದೂವರೆ ಮೀಟರ್ ಅಷ್ಟೇ ಎತ್ತರ ಇರುವಂತಹ ಬೇರುಗಳು ಬರುತ್ತೆ, ಬಂದು ಕೆಳಮುಖವಾಗಿ ರೆಡಿಯಾಗಿರುತ್ತೆ. ಅವಾಗ ಬಿಡುದಿಲ್ಲ ಅದು, ಆ ಬಿಡಬೇಕು ಅಂತೇಳಿ ಆಗುವಾಗ ಈಗ ಹೂವಲ್ಲಾಗಿ ಪರಾಗಸ್ಪರ್ಶಲಾಗಿ ಗಿಡ ಅದು ಕಾಯಿಯಾಗಿ ಮತ್ತು ಬೀಜ ಆಗುವಾಗ ಆವಾಗ ಇದೆಲ್ಲ ರೆಡಿ ಆಗುತ್ತೆ. ರೆಡಿಯಾಗಿ ಅದು ಕೆಳಗೆ ಬೀಳುತ್ತೆ ಅಂತೇಳಿ ಆಗುವಾಗ ಕೆಲವೊಮ್ಮೆ ಬಿಟ್ಟುಬಿಡುತ್ತೆ. ಅದು ಕೆಲವು ಈಗ ಸೀರಿಯಾಪ್ಸಿಸ್ಸು, ಅವಿಸೀನಿಯಾ ಅಂತ ಒಂದು ಗಿಡ, ರೈಸೋಫೋರಾ ಅಂತ ಗಿಡಗಳು, ಅದೆಲ್ಲ ಇದನ್ನು ಸೀದಾ ಕೆಳಗೆ ಮಾಡುತ್ತೆ. ಕೆಳಗೆ ಬೀಳಿದಾಗ ಏನಾಯಿತು, ಆ ಬೇರು ಫೋರ್ಸ್ ಮೇಲಿಂದ ಕೆಳಗೆ ಬೀಳುವಾಗ ಅಲ್ಲಿ ಕೆಳಗೆ ಬದಿಯಲ್ಲಿ ಎಲ್ಲ ನಿಮಗೆ ಆ ಜವುಗು ಪ್ರದೇಶ, ಹೌದು, ಆ ಒಂದು ಮಣ್ಣಿನ ಇದೆ ಇರುತ್ತೆ ಕೆಸರು, ಆ ಕೆಸರಿನಲ್ಲಿ ಸೀದಾ ಹೋಗಿ ಕೂತ್ಕೊಳ್ತೆ, ಅದು ಚುಚ್ಚಿದ ಹಾಗೆ ಮಾಡಿರುತ್ತೆ. ಆವಾಗ ಅಲ್ಲಿಂದ ಮತ್ತೆ ಅದು ಅದರ ಬೇಜದ ಇನ್ನೊಂದು ಮುಖ ಪ್ಲುಮ್ಯೂಲ್ ಅಂತ ಅದು ನೀರಿನ ಮೇಲೆ ಇರುತ್ತೆ. ಆವಾಗ ಅದಕ್ಕೆ ತನ್ನ ಕ್ಷಣ ಬೆಳೀಲಿಕ್ಕೆ ಹಸುವೆ ಆಗ್ತದೆ. ಇದಕ್ಕೆ ನಾವು ವಿವಿ ಪ್ಯಾರಿ ಅಂತ ಹೇಳೋದು. ಇನ್ನು ಕೆಲವು ಹಾಗಲ್ಲ, ಅದು ಓವಿ ಪ್ಯಾರಿ ಅಂದರೆ ಗಿಡಗಳನ್ನು ಹುಷ್ಟುತ್ತೆ, ಬೀಜಗಳನ್ನು ಉಟ್ಟು ಮಾಡುತ್ತೆ, ಅದು ಒಂದಷ್ಟು ಅದು ಬಿಸಾಡ್ಬಿಡುತ್ತೆ, ಅಲ್ಲಿ ಅದು ಚೆಲ್ಲುತ್ತೆ. ಚೆಲ್ಲಿದ್ರು ಕೂಡ ಅದು ಅಲ್ಲೇ ಉಳ್ಕೊಳ್ಳುತ್ತೆ, ಅದು ಮುಟ್ಕೊಂಡು ಅದರ ಸಣ್ಣ ಅದರ ಬೇರೆ ಅಷ್ಟು ದೊಡ್ಡ ಬೆಳೆದಿಲ್ಲ, ಅದು ಅಲ್ಲಿರುತ್ತೆ, ತೇಲ್ಕೊಂಡು ಬರುತ್ತೆ, ಎಲ್ಲಿ ದಡಿ ಸಿಕ್ಕುತ್ತೆ ಅಲ್ಲಿ ಅದು ಅಲ್ಲಿ ಅದಕ್ಕೆ ಅದು ಪುನಃ ಅಲ್ಲಿ ಈಗ ಹೂತು ಹೋಗುತ್ತೆ, ಹೂತು ಹೋಗಿ ಮತ್ತೆ ಮೊಳಕೆ ಬರುತ್ತೆ. ಈ ರೀತಿಯಲ್ಲಿ ಇದಕ್ಕೆ ವಿವಿ ಪ್ಯಾರಿ ಅಂತ ನಾವು ಹೇಳೋದು. ಎರಡೂ ಕೂಡ ಇದು ಕೂಡ ನಮ್ಮ ವಿಶೇಷವಾದದ್ದು ಅಂತ ಏನು ಇದರಲ್ಲಿ ಕಾಣ್ಬೋದು. ಇನ್ನೊಂದು ಇನ್ನೊಂದು ಅಂತ ಹೇಳಿದ್ರೆ ನೋಡಿ, ಈಗ ನಿಮಗೆ ಒಂದು ನಮ್ಮ ದೇಹದ ಒಳಗಿರುವಂಥ ಕೋಶದ ಒಳಗಿರುವಂಥ ಒಂದು ಪ್ರೋಟೋಪ್ಲಾಸಮ್ ಅಂತ ಹೇಳ್ತೇವೆ, ಈ ಜೀವ ದ್ರವ ಅದರಲ್ಲಿ ಉಪ್ಪಿನಂಶ ಜಾಸ್ತಿ ಇದ್ದರೆ ಅದು ಬದುಕೋದು ಹೇಗೆ? ಉಪ್ಪಿನಂಶವನ್ನು ಕಡಿಮೆ ಮಾಡಿಕೊಳ್ಬೇಕಾದ್ರೆ ಅದು ತನ್ನಿಂತಾನೆ ಈ ಲವಣದ ಅಂಶಗಳನ್ನು ತನ್ನಷ್ಟಕ್ಕೆ ಅದು ಹೊರಗೆ ಹಾಕಬೇಕಾಗ್ತದೆ. ಈ ಹೊರಗೆ ಹಾಕಲಿಕ್ಕೆ ಅದಕ್ಕೊಂದು ಎಲೆಯಲ್ಲಿ ವಿಶೇಷವಾದಂಥ ಒಂದು ಸ್ಟೊಮ್ಯಾಟೊ ಅಂತ ಹೇಳ್ತೇವೆ ನಾವು, ಆ ಸ್ಟೊಮ್ಯಾಟೊ ಅಂದರೆ ಅದಕ್ಕೆ ಹೈಡ ತೋರ್ಸು ಅಂತ ಹೇಳುದು. ಅದು ಅಲ್ಲಿ ಅದಕ್ಕೆ ಅದ ನೀರನ್ನು ಅಥವಾ ಲವಣವನ್ನು ಹೊರಗೆ ಹಾಕಬೇಕು ಅಂತೇಳಿ ಆದರೆ ಅದಕ್ಕೆ ಆ ಒಂದು ಸ್ಟೊಮ್ಯಾಟೊ ಅದರ ಮೂಲಕ ಅದನ್ನು ಹೊರಗೆ ಹಾಕುತ್ತೆ, ಓಪನ್ ಆಗಿ ಆ ಓಪನ್ ಮೂಲಕ ನೀರನ್ನು ಲವಣಾಂಶ ಮತ್ತು ನೀರು ಎರಡು ಒಟ್ಟಿಗೆ ಹಾಕ್ತದೆ. ನೀವು ಮುಂಜಾನೆ ಕೆಲವು ಗಿಡಗಳಲ್ಲಿ ನಾವು ಇದನ್ನು ಕಾಣ್ತೇವೆ, ಟೊಮೆಟೊ ಇದರಲ್ಲಿ ಎಲ್ಲ ಕಾಣ್ತೇವೆ ನಾವು, ಅದರಲ್ಲಿ ಲವಣದ ಅಂಶ ಅಲ್ಲಿ ಕೂಡ ಹಾಗೇನೆ, ಲವಣದ ಅಂಶ ಜಾಸ್ತಿ ಇರುವುದನ್ನು ಅದು ಹೊರಗೆ ಹಾಕೋದು. ಅದೇ ರೀತಿ ಇಲ್ಲಿ ಕೂಡ ವಿಷಕಾರಕವಾದ್ದು ಅಥವಾ ಅತಿ ಹೆಚ್ಚು ಇರುವಂಥ ಲವಣವನ್ನು ಈ ರೀತಿಯಲ್ಲಿ ಹೊರ ಹಾಕುತ್ತೆ. ಇನ್ನೊಂದು ವಿಚಾರ, ಈಗ ಹೂ ಬಿಡುವಂತಹದ್ದು ವರ್ಷಕ್ಕೆ ಒಂದೇ ಸಾರಿ ಅಥವಾ ಜೀವಮಾನದಲ್ಲಿ ಒಂದು ಸಾರಿ ಹಾಗೇನಾದರೂ ವಿಶೇಷತೆ ಉಂಟಾ? ಅದು ಹೆಚ್ಚಾಗಿ ಏಪ್ರಿಲಿಂದ ಜೂನ್ವರೆಗೆ ಹೆಚ್ಚಿನ ಗಿಡಗಳಲ್ಲಿ ಇಲ್ಲಿಗೆ ನಾವು ಹೂ ಬಿಡುವುದನ್ನು ನಾವು ಕಾಣ್ತೇವೆ. ಮತ್ತೆ ಜೂನ್ ಟು ಡಿಸೆಂಬರ್ ಅದರ ಸಂದರ್ಭದಲ್ಲಿ ಅದಕ್ಕೆ ಫಲವತ್ತತೆ ಎಲ್ಲ ಬರುವುದು, ಗಿಡಗಳಲ್ಲಿ ಹೂವು ಕಾಯಿ ಆಗುದು ಬೀಜ ಆಗುದು ಅದು ಆ ರೀತಿಯಲ್ಲಿ ಕಾಣ್ತೆ. ಸಾಧಾರಣ ಇದು ಜೂನ್ ಟು ಏಪ್ರಿಲ್ ಟು ಜೂನ್ವರೆಗೆ ಅದು ಹೆಚ್ಚಾಗಿ ಅದು ಹೂ ಬಿಡುವಂತಹದ್ದು. ಇನ್ನು ಈ ಕಾಂಡ್ಲ ಗಿಡಗಳು ಸಾಮಾನ್ಯವಾಗಿ ಅಳಿವೆ ಪ್ರದೇಶದಲ್ಲಿ ಇದೆ ಅಂತ ನೀವು ಹೇಳುವಂತಹದ್ದು, ಅದು ಈ ದಂಡೆಯಲ್ಲಿ ಮಾತ್ರ ಇರುವಂತಹದ್ದು ಅಥವಾ ನಡುವಿನಲ್ಲಿ ಕೂಡ ಇರುವುದಕ್ಕೆ ಸಾಧ್ಯ ಇದೆಯಾ? ನಡುವಿನಲ್ಲಿ ಇಲ್ಲ. ಅದೇ ಹೇಳುದು ನೋಡಿ, ನಮಗೆ 1500 ಕಿಲೋಮೀಟರ್ ಅಷ್ಟು ಉದ್ದದ ಇಡೀ ನಮ್ಮ ಕರಾವಳಿ ಪ್ರದೇಶ ಇದ್ರೂ ಕೂಡ ಅದು ಕರಾವಳಿಯಲ್ಲಿ ಬೀಚ್ನಲ್ಲಿ ಇಲ್ಲ, ಈ ಕಾಂಡ್ಲ ಸಸ್ಯಗಳಿಲ್ಲ. ಅಳಿವೆ ಸಮಯದಲ್ಲಿ ನದಿ ಸಮುದ್ರ ಸೇರುವಲ್ಲಿ ದಡದಲ್ಲಿ ಮಾತ್ರ ಇರೋದು. ಅದರ ನಂತರ ನಮಗೆ ಈಗ ಸಮುದ್ರದ ಬೀಚ್ ಸಿಗುತ್ತೆ, ಅಲ್ಲಿ ನಮಗೆ ಇದನ್ನು ಕಾಣಲಿಕ್ಕೆ ಸಿಕ್ಕೋದಿಲ್ಲ. ಯಾಕಂತ ಹೇಳಿದರೆ ಅದೇ ಒಂದು ಅದೇ ರೀತಿಯಲ್ಲಿ ಅದು ಡೆವಲಪ್ ಆಗಿದೆ. ಆದರೆ ಒಳಗೆ ಈಗ ನಿಮಗೆ ನೀರು ಮಳೆಗಾಲದಲ್ಲಿ ಜೂನ್ ಅಂತ ಹೇಳಿದೆ ನಾನು, ಯಾಕೆ ಅದು ಫ್ಲವರಿಂಗ್ ಸೀಸನ್ ಆ ರೀತಿಯಲ್ಲಿ ಇದೆ. ಜೂನ್ ಅಂತ ಹೇಳಿದರೆ ಮಳೆ ಬಂದಾಯಿತು, ಮಳೆ ಬಂದಾಗ ಇಡೀ ಅದರದ್ದು ಕೊಚ್ಕೊಂಡು ಹೋಯಿತು. ಆವಾಗ ಆ ಸಂದರ್ಭದಲ್ಲಿ ಆ ಸಮುದ್ರ ನದಿ ಮೇಲಿಂದ ಹರಿದುಕೊಂಡು ಬರುವಾಗ ಎಷ್ಟೆಲ್ಲ ಅದನ್ನು ಆ ದಾರಿ ಉದ್ದಕ್ಕೂ ಲವಣಾಂಶಗಳನ್ನು ಅದರಲ್ಲಿ ಪೊಟ್ಯಾಸಿಯಮ್ಮು ಫಾಸ್ಫರಸ್ಸು ಕ್ಯಾಲ್ಸಿಯಮ್ಮು ಕಾರ್ಬನ್ನು ಇಂಥ ಲವಣಾಂಶಗಳು ಮತ್ತು ಸೂಕ್ಷ್ಮ ಲವಣಾಂಶಗಳು ಕೂಡ ಇದೆ. ಅದು ಕ್ಲೋರೈಡು ಬೋರಾನು ಐರನ್ನು ಕಾಪರು ಮ್ಯಾಂಗನೀಸು ಇಂಥದ್ದನ್ನು ಕೂಡ ಎಲ್ಲ ಮೇಲಿಂದ ಬರುವಾಗ ಅದನ್ನು ತನ್ನ ಬೇರಿನ ಮಧ್ಯದಲ್ಲಿ ಅದನ್ನು ಸೆಡಿಟ್ಟು ಆ ಸೆಡಿಮೆಂಟ್ಸ್ ಕೂಡ ಅಲ್ಲಿಯೇ ತಂಗುತ್ತೆ. ಅದೇ ಒಂದು ಜೌಗು ಪ್ರದೇಶ ಆಗುತ್ತೆ, ಬಹಳ ಫಲವತ್ತವಾದಂತಹ ಜಾಗ. ಈ ಕಾಂಡ್ಲಾ ಗಿಡಗಳು ಎಷ್ಟು ಮಟ್ಟಿಗೆ ದೊಡ್ಡಕ್ಕೆ ಬೆಳೀತವೆ, ಎಷ್ಟು ವಿಸ್ತಾರವಾಗಿ ಬೆಳೀತವೆ? ಈಗ ರೈಸೋಫೋರಾ ಅಂತ ಒಂದು ಸಸ್ಯ, ಅದು ಸಾಧಾರಣ 10 ಮೀಟರ್ನಷ್ಟು ಎತ್ತರ ಮರ ಆಗುತ್ತೆ. ಅದರ ಮರ ಅದರ ಗೆಲ್ಲುಗಳು ಕೂಡ ವಿಭಾಗದಲ್ಲಿ ಆಗಿದ್ದು ದೊಡ್ಡ ಮರ ಆಗಿ ಆಗುತ್ತೆ. ಅವಿಸೀನಿಯಾ ಅಂತ ಒಂದಿದೆ, ಅದು ಸಾಧಾರಣ 8 ಮೀಟರ್ನವರೆಗೆ ಇರುತ್ತೆ. 3-5 ಮೀಟರ್ನಷ್ಟು ಸರ್ವೇ ಸಾಮಾನ್ಯವಾಗಿ ಎಲ್ಲ ಗಿಡಗಳು ಬೆಳೆಯುತ್ತೆ, ಮರದ ಹಾಗೆ ಬೆಳೆಯುತ್ತೆ. ಆಮೇಲೆ ಈ ಪರಿಸರಕ್ಕೆ ಈ ಕಾಂಡ್ಲಾ ಗಿಡಗಳಿಂದಾಗಿ ಯಾವ ರೀತಿ ಒಂದು ಅನುಕೂಲತೆಗಳಾಗ್ತವೆ? ನಾನು ಆವಾಗಲೇ ಹೇಳಿದಾಗೆ ಅದು ಫಲವತ್ತತೆಯನ್ನು ನಮ್ಮ ದಡದಲ್ಲಿ ಶೇಖರಿಸಿಡುತ್ತೆ. ಆ ಶೇಖರಿಸಿಟ್ಟ ಫಲವತ್ತತೆಯನ್ನು ಅದರೊಟ್ಟಿಗೆ ಇವನು ಪೊಲ್ಯೂಟ್ಯಾನ್ಸು ನಮ್ಮ ಈಗ ಯಾವುದೆಲ್ಲ ಮೇಲಿಂದೆಲ್ಲ ಬರುತ್ತಾ ಅದರೊಟ್ಟಿಗೆ ನಾವೆಲ್ಲ ಈಗ ನದಿ ಬುಡಕ್ಕೆ ಎಲ್ಲವನ್ನೂ ಎಸೆಯುವುದು, ಅದನ್ನೆಲ್ಲ ಎಸೆದನ್ನು ಅದು ಬದ ದಡದಲ್ಲಿ ಇಟ್ಕೊಳ್ಳುತ್ತೆ. ಆದರೆ ಅದರಲ್ಲಿ ಬೇಕಾದ ಅದನ್ನು ಅದು ಫಿಲ್ಟರ್ ಮಾಡುತ್ತೆ. ಆ ಫಿಲ್ಟರಿಂಗ್ ಮಾಡುವಂಥ ಬೇರುಗಳು ಫಿಲ್ಟರ್ ಮಾಡುವುದರಿಂದ ಅಲ್ಲಿ ಫಲವತ್ತತೆ ನಮಗೆ ಬೇಕಾದಾಗೆ ಮಾತ್ರ ಇರುವುದರಿಂದ ಅದು ಫಲವತ್ತತೆಯನ್ನು ಉಳಿಸುತ್ತೆ. ಆ ರೀತಿಯಲ್ಲಿ ಇದು ಬಹಳ ಒಂದು ವಿಶೇಷವಾದಂಥ ಪ್ರದೇಶ ಅಂತ ಕಾಳು. ಅದರೊಂದು ಅದ ನಂತರ ಅಲ್ಲಿನ ಒಂದು ಪಿ ಎಚ್ ಆಮ್ಲವ ಅಥವಾ ಹೌದು ರಸಸಾರ ಅದು ಆಮ್ಲವ ಅಥವಾ ಕ್ಷಾರವ ಇದು ಆಮ್ಲ ಹೆಚ್ಚಾಗಿರುತ್ತೆ. 6.8 ಪಿ ಎಚ್ ಇಲ್ಲಾಂದ್ರೆ 7.4-5 ಇರುತ್ತೆ. ಅದರ ಅದು ಋತುವಿನ ಅವಲಂಬಿಸಿಕೊಂಡು ನೀರಿನ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ. ಆದ್ರಿಂದ ಅದು ಬೇಕಾಗುತ್ತೆ, ಅದು ಕೂಡ ನಮ್ಮ ಫಲವತ್ತತೆ ಗಿಡಗಳನ್ನು ಬೆಳೆಯಲಿಕ್ಕೆ ಬಹಳ ಪೂರಕವಾದ ಅಂಶಗಳು ಇದೆಲ್ಲ. ಈ ಫಲವತ್ತತೆಯನ್ನು ಹುಟ್ಟುಕೊಳ್ಳೋದು ಮತ್ತು ಮನುಷ್ಯ ಏನು ಮಾಡಿದ್ದಾನೆ ಅಲ್ಲಿಗ ಮೊಲಸ್ಕ್ ಅಂತಿದೆ, ಆ ಒಂದು ಕ್ಲ್ಯಾಮ್ಸು ಮೊಲಸ್ಕ್ ಆಯಿಸ್ಟರು ಈ ಜಾತಿಯ ಮೀನುಗಳು ಕೆಲವು ಮೀನುಗಳು ಕೂಡ ಅಲ್ಲೇ ಇರುತ್ತೆ, ಅಲ್ಲೇ ಹುಟ್ಟುತ್ತೆ ಅಲ್ಲೇ ಸಾಯುತ್ತೆ ಅಲ್ಲೇ ತೆತ್ತಿ ಇಡುತ್ತೆ ಅದು ಕೂಡ ಉಳುತ್ತೆ ಅಲ್ಲಿ. ಆ ಸಂದರ್ಭದಲ್ಲಿ ಅಲ್ಲಿ ಎಲ್ಲ ಜಾಗ ಬೇಕಾದಷ್ಟು ಅದು ಈಗ ನಮ್ಮ ಯಾವುದು ಸಿಗಡಿ ಕೂಡ ಇರುವುದು ಅಲ್ಲಿ. ಅದಕ್ಕಾಗಿ ಮನುಷ್ಯ ಏನು ಮಾಡಿದ್ದಾನೆ ಸಿಗಡಿಯನ್ನು ಕೃಷಿ ಮಾಡಲಿಕ್ಕೆ ಶುರು ಮಾಡಿದ್ದಾನೆ. ಕೃಷಿ ಶುರು ಮಾಡಬೇಕಾದ್ರೆ ಇದಕ್ಕೆ ಬೇಕಾದಷ್ಟು ಫಲವತ್ತತೆ ಈ ನಮ್ಮ ಇದು ಕಾಂಡ ಸಸ್ಯಗಳು ಕೊಡುತ್ತವೆ ಅಲ್ಲಿ. ಅದರಿಂದ ಇದು ಬಹಳ ಉಪಯುಕ್ತವಾದದ್ದು ಅಂತ ಹೇಳೋಣ. ಇನ್ನು ಈ ಹಕ್ಕಿಗಳಿಗಾಗ್ಬೋದು ಅಥವಾ ಹಾವು ಸರಿಸೃಪ ಅಂತ ಹೇಳ್ತೀವಿ ಇವುಗಳಿಗೂ ಕೂಡ ಏನಾದರೂ ಅನುಕೂಲ ಆಗ್ತದೆ? ಇದರಲ್ಲಿ ಆಗ್ತದೆ ಯಾಕಂದ್ರೆ ಹಾವುಗಳು ಅಲ್ಲಿ ಹೆಚ್ಚು ನೀರಿನಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಉಳಿದ ಜಂತುಗಳು ಈಗ ನಮಗೆ ಈಗ ಯಾವುದಾದ್ರೂ ಕ್ರೊಕೊಡೈಲು ಅಂಥದ್ದೆಲ್ಲ ಇದ್ದರೆ ಅದು ಹಕ್ಕಿಗಳು ಅದರಲ್ಲಿದ್ದರೆ ಉಸಿರಾಡಲಿಕ್ಕೆ ಇದು ಆಮ್ಲಜನಕವನ್ನು ಹೊರಸೂಸ್ತಾ ಇರುತ್ತೆ ಬೇರಿನ ಮೂಲಕ. ಅದು ಯಾವಾಗ ನೀರು ಇಲ್ಲದಿದ್ದ ಸಂದರ್ಭದಲ್ಲಿ ಯಾವಾಗ ಅದು ಮೇಲೆ ಕಾಣಿಸ್ತಾ ಅಂಥ ಸಂದರ್ಭದಲ್ಲಿ ನಮ್ಮ ಈ ಸಸ್ಯಗಳು ಅಲ್ಲಿ ಆವಾಗ ಕಾಣಲಿಕ್ಕೆ ಸಿಗುತ್ತೆ. ಆಮ್ಲಜನಕವನ್ನು ಹೀರಲಿಕ್ಕೆ ಇದೆಲ್ಲ ಬಹಳ ಉಪಯೋಗ ಆಗುತ್ತೆ ಮತ್ತು ತೆತ್ತಿಡಲಿಕ್ಕೆ ಮತ್ತು ಅದರ ಜೀವನ ಸಂತಾನ ಉತ್ಪತ್ತಿಗೂ ಅದು ಕೂಡ ತುಂಬ ಫಲಕಾರಿಯಾಗಿರುವಂತಹದ್ದು. ಅನಂತ ಪದ್ಮನಾಭರವರೇ, ನೀವು ಈ ಸಸ್ಯಗಳ ಅಂದ್ರೆ ಕಾಂಡ್ಲಾ ಸಸ್ಯಗಳ ಪ್ರಾಮುಖ್ಯತೆ ಬಗ್ಗೆ ಹೇಳಿದ್ರಿ, ಅದು ಪರಿಸರ ಸಂರಕ್ಷಣೆ ಆಗ್ಬೋದು ಅಥವಾ ಹಕ್ಕಿಗಳು ಇಂಥ ಒಂದು ಸರೀಸೃಪಗಳು ಇಂಥ ಒಂದು ಜೀವಿಗಳ ಸಂರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಉಪಯೋಗವನ್ನು ಕೊಡ್ತದೆ ಅಂತ ಹೇಳಿ. ಇದರ ಜೊತೆಗೆ ಔಷಧಿಯ ಮಹತ್ವ ಏನಾದರೂ ಇದೆಯಾ ಇದುಗಳಿಗೆ? ಅದರಲ್ಲಿ ಒಂದು ಸೀರಿಯಾಪ್ಸ್ ಡೆಕಾಂಡ್ರಾ ಅಂತ ಒಂದು ಗಿಡ, ಅದು ಮರ, ಅದರದ್ದು ನಮ್ಮ ತೊಗಟೆ ಮತ್ತು ಅದರ ಇದು ಅದರ ಶೂಟ್ ಅದನ್ನು ಡಿಕಾಕ್ಷನ್ ಮಾಡಿ ಅದರ ಈಗ ನಮ್ಮ ರಕ್ತ ಸ್ರಾವ ಆಗುತ್ತೆ ನೋಡಿ, ಆ ರಕ್ತ ಸ್ರಾವವನ್ನು ಉಳಿಸಲಿಕ್ಕೆ ಅದನ್ನೀಗ ಉಪಯೋಗಿಸ್ತಾರೆ. ಮತ್ತು ಇದರ ನಮ್ಮ ಮಲೇರಿಯಾಕ್ಕೆ ಸಿಂಕೋನ್ ಅಂತ ಇರುತ್ತೆ. ಆ ಸಿಂಕೋನದ ಬದಲಿಗೆ ಆಫ್ರಿಕಾದಲ್ಲಿ ಇದರ ಇದನ್ನೇ ಉಪಯೋಗಿಸ್ಕೊಳ್ತಾ ಇದ್ದಾರೆ, ಕಷಾಯವನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ. ಅದೊಂದು ಬಹಳ ವಿಶೇಷ. ಮತ್ತೊಂದು ನಮ್ಮ ಎಕ್ಸ್ಕೋ ಕೇರಿಯಾ ಅಂತ ಒಂದು ಗಿಡ ಉಂಟು, ಅದು ಕೂಡ ಒಂದು ಮರವೇ. ಆ ಮರದ ಇದು ಅದರ ನಮ್ಮ ಇದೆಲ್ಲ ಟಿಂಬರ್ಗಳು ಉಂಟಲ್ಲ, ಅದನ್ನು ಒಂದು ಪ್ಯಾಕೇಜಿಂಗ್ ಬಾಕ್ಸ್ ಆಗಿ ಉಪಯೋಗಿಸ್ಕೊಳ್ತಾರೆ. ಅದೊಂದು. ಮತ್ತು ಇನ್ನೂ ಒಂದಂತ ಹೇಳಿದರೆ, ನಮ್ಮ ಇಡೀ ಒಂದು ಈ ಕಾಂಡ ಸಸ್ಯಗಳ ಒಟ್ಟಿಗೆ ಒಂದೇ ಒಂದು ಜರಿ ಸಸ್ಯಗಳು ಇದೆ, ಅದು ನಿಮಗೆ ಬಹಳ ವಿಶೇಷವಾದ್ದು, ಬೇರೆ ಎಲ್ಲೂ ಇಲ್ಲ. ಈ ಜರಿ ಸಸ್ಯ ಹೆಸರು ಎಕ್ರೋಸ್ಟಿಕಮ್ ಆರಿಯಂ ಅಂತ. ಇದು ಬಹಳ ಸಮೃದ್ಧವಾಗಿ ಇದರ ಮಧ್ಯದಲ್ಲಿ ಬೆಳ್ಕೊಂಡು ಸೇರಿಕೊಂಡು ಸೇರಿಕೊಂಡಿದೆ. ಆ ಗಿಡ ಅದರದ್ದು ಸಣ್ಣ ತಿಳಿ ಇದಿರುವಾಗ ಅದರದ್ದು ತುದಿಯನ್ನು ನಮ್ಮ ತರಕಾರಿಯಾಗಿ ಉಪಯೋಗಿಸ್ಕೊಳ್ತಾರೆ. ಮನುಷ್ಯ ಅದನ್ನು ಕೂಡ ಅಭಿವೃದ್ಧಿಪಡಿಸಿದ್ದಾನೆ. ಹೆಚ್ಚಾಗಿ ಇದನ್ನು ಗೋವಾದಲ್ಲಿ ನಾವು ಕಾಣ್ಬೋದು. ನಮ್ಮ ಒಬ್ಬರು ಸಸ್ಯಶಾಸ್ತ್ರಜ್ಞರು ಗೋಪಾಲಕೃಷ್ಣ ಭಟ್ರು ಅಂತೇಳಿ, ಅವರು ಇದರ ಬಗ್ಗೆ ವ್ಯಾಖ್ಯಾನ ಮಾಡಿದ್ದನ್ನು ನಾವು ತಿಳ್ಕೊಳ್ಬೋದು. ಈಗ 16 ವರ್ಷಗಳ ಹಿಂದಿನ ಒಂದು ಅವಲೋಕನ ಮಾಡಿದ್ರೆ ಈ ಪ್ರಭೇದಗಳು ಮತ್ತು ವೈವಿಧ್ಯತೆ ಮತ್ತು ವಿಸ್ತಾರ ಇದು ಹೆಚ್ಚು ಕಮ್ಮಿ ಆಗಿದೆಯೋ ಅಥವಾ ಕಡಿಮೆ ಆಗಿದೆಯೋ ಹೇಗೆ? ತುಂಬಾ ಕಡಿಮೆ ಆಗಿದೆ. ಈಗ ಏನು ಕಾರಣ? ಕಾರಣ ಅಂತ ಹೇಳಿದ್ರೆ, ಈಗ ಯಾವಾಗ ಮನುಷ್ಯ ಇಂಥ ಒಂದು ಸಸ್ಯಗಳಿಂದಲೂ ತನಗೆ ಉಪಯೋಗ ಉಂಟು ಅಂತ ಕಂಡುಕೊಂಡು ಲಾಭ ಕಣ್ಣ, ಆವಾಗ ಅದನ್ನು ಕಡಿಲಿಕ್ಕೆ ಶುರು ಮಾಡಿದ. ಈಗ ಸಮುದ್ರದ ದಡ್ಡದಲ್ಲಿರುವವರು ಅಥವಾ ಇಂಥ ಅಳಿವೆ ಪ್ರದೇಶ ಸುತ್ತಮುತ್ತಲು ಇರುವವರು ಇದನ್ನು ಗಿಡಗಳು ಅದು ದೊಡ್ಡ ಮರ ಆಗ್ತಾ ನೋಡಿ, ಅದರಿಂದ ಅದನ್ನು ಕಡಿದು ನಮ್ಮ ಫ್ಯೂಯಲ್ಗೆ ಅದು ಉರಿಸಲಿಕ್ಕೆ ಆ ಗಂಟೆಗಳನ್ನು ಕಡಿಮೆ ಮಾಡಲಿಕ್ಕೆ ಶುರು ಮಾಡಿದ. ಅದರಿಂದ ನಮ್ಮ ಅರಣ್ಯ ನಾಶ ಆಗಲಿಕ್ಕೆ ಪ್ರಾರಂಭ ಆಯಿತು. ಅದರದ್ದೇ ಒಂದು ಅರಣ್ಯ, ಆ ಅರಣ್ಯ ನಾಶ ಆಗ್ತಾ ಬಂತು. ಅದ ನಂತರ ಈಗ ಮನುಷ್ಯ ಅಂಥ ಜಾಗೆಯಲ್ಲಿ ಕೂಡ ನಮ್ಮ ರೆಸಾರ್ಟ್ ಮಾಡೋದು, ಈಗ ಟೂರಿಸಮ್ ಬೇಕು ಅಂತ ಹೇಳಿಕೊಂಡು ಅಲ್ಲಿ ಇದು ಮಾಡೋದು, ಅಲ್ಲಿ ಮನೆ ಕಟ್ಟೋದು, ಅಥವಾ ಅವರಿಗೆ ವಾಸ್ತವಕ್ಕೆ ಫ್ಲೋಟಿಂಗ್ ಮನೆಗಳು ಹಾಗೆಲ್ಲ ಮಾಡಿ ಅದು ಅದರಿಂದ ಈ ಗಿಡಗಳ ನಾಶ ಎಲ್ಲ ಕಂಟಿನ್ಯೂಸ್ ಆಗಿ ಆಗ್ತಾನೇ ಇದೆ. ಅದು ಒಂದು. ಮತ್ತೆ ಈ ನಮ್ಮ ನಾನು ಹೇಳಿದಲ್ಲ ಈ ಮೊಲಸ್ಕಸ್ ಅಂತ ಮೃದ್ವಂಗಿಗಳು ಈ ಮೃದ್ವಂಗಿಗಳ ಅದರ ಕವಚ ಅದು ನಮ್ಮ ಸುಣ್ಣಕ್ಕೆ ಪ್ರಾರಂಭ ಆಗ್ತದೆ. ಈ ಸುಣ್ಣವನ್ನು ಅದಕ್ಕೆ ಉಪಯೋಗಿಸ್ಕೊಳ್ಳಿಕ್ಕಾಗಿ ಸುಣ್ಣದ ಕಾರ್ಖಾನೆಗಳೇ ನಮ್ಮ ಇಂಥ ಸಂದರ್ಭದಲ್ಲಿ ಹುಟ್ಟಿಕೊಂಡಿದೆ. ಅದರಿಂದಾಗಿ ಸಲ್ಫೈಡ್ಸು ಕ್ಲೋರೈಡ್ಸು ಇದೆಲ್ಲ ಜಾಸ್ತಿಯಾಗಿ ಅದು ನಮ್ಮ ಇಡೀ ಪರಿಸರವನ್ನು ನಾಶ ಮಾಡಲಿಕ್ಕೆ ಪ್ರಾರಂಭ ಆಗಿದೆ. ಅದರಿಂದಾಗಿ ಇದರ ಮೇಲೆ ಕೆಟ್ಟ ಪರಿಣಾಮ ಬೀಳಲಿಕ್ಕೆ ಶುರು ಆಗಿದೆ. ಯಾಕಂದರೆ ಇಂಥದ್ದು ಈ ಪೊಲ್ಯೂಷನ್ನಿಂದಾಗಿ ನಮ್ಮ ಗಿಡಗಳಿಗೂ ತೊಂದರೆ ಆಗಿದೆ. ಅದರ ಎಲೆಗಳಲ್ಲಿ ಪುಸ್ಟ್ಯೂಲ್ ಬರುವುದು ಅದೆಲ್ಲ ಈಗ ಪ್ರಾರಂಭ ಕಾಣಿಕೆ ಆಗಿದೆ. ಪ್ರವಾಸೋದ್ಯಮದ ಬಗ್ಗೆ ನೀವು ಪ್ರಸ್ತಾಪ ಮಾಡಿದಿರಿ, ಸುಸ್ಥಿರವಾಗಿ ಈ ಪ್ರವಾಸೋದ್ಯಮವನ್ನು ಹೇಗೆ ಅಭಿವೃದ್ಧಿ ಮಾಡಬಹುದು, ಈ ಕಾಂಡ್ಲ ಸಸ್ಯಗಳನ್ನು ಉಳಿಸಿಕೊಂಡು ಪ್ರವಾಸೋದ್ಯಮವನ್ನು ಮಾಡುವುದಿದ್ರೆ? ನೋಡಿ, ಇದು ಇಡೀ ಒಂದು ಪೊದರ್ನ ರೀತಿಯಲ್ಲಿ ಇರುವಂಥದ್ದು. ಕೆಲವು ಗಿಡಗಳು ಮರದಲ್ಲಿ ಇರುತ್ತೆ. ಅಂತ ಒಂದು ಇಡೀ ಒಂದು ನಿಮಗೆ ಅದು ಹೆಚ್ಚಾಗಿ ನಾವು ಸಂಜೆ ಸನ್ಸೆಟ್ ಸಮಯದಲ್ಲಿ ಆ ಒಂದು ಅದನ್ನು ಸೌಂದರ್ಯವನ್ನು ನೀವು ಆಸ್ವಾದಿಸಬೇಕು ಅಂತೇಳಿ ಆದರೆ ಇಂಥ ಜಾಗಗಳು ಬಹಳ ಒಳ್ಳೆ. ಅಂತ ಇಂಥ ಜಾಗಗಳಲ್ಲಿ ಅವರು ಟೂರಿಸಮ್ ಈಗ ನಿಜವಾಗಿ ನಮ್ಮ ಎ ಗ್ರೇಡು ಇದನ್ನು ಕೂಡ ನಮ್ಮವರು ಈಗ ಒಂದು ಎ ಗ್ರೇಡು ಬಿ ಗ್ರೇಡು ಸಿ ಗ್ರೇಡು ಅಂತೆಲ್ಲ ಕಂಡುಕೊಂಡಿದ್ದಾರೆ. ನಮ್ಮ ಉಳ್ಳಾಳದ ಬೀಚು ಬಹಳ ಎ ಗ್ರೇಡು ಅಂತೇಳಿ ಅಂದರೆ ಇಂಟರ್ನ್ಯಾಷನಲ್ ಲೆವೆಲ್ನ ಪ್ರವಾಸೋದ್ಯಮಕ್ಕೆ ಮಾಡಲಿಕ್ಕೆ ಮಾಡಬಹುದು ಅಂತ ಹೇಳಿ ಹೇಳಿದ್ದಾರೆ. ಹಾಗೆ ಸೀತಾ ನದಿ, ಗಂಗೊಳ್ಳಿ ನದಿ, ನಮ್ಮ ಕಾರವಾರ ಬಂದರು, ಕಾರವಾರನ ಬೀಚು ಅದೆಲ್ಲ ಬಹಳ ಎ ಗ್ರೇಡ್ನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಪ್ರವಾಸೋದ್ಯಮಕ್ಕೆ ಬಹಳ ಸುಸ್ಥಿರವಾದದ್ದು ಮಾಡಬಹುದು. ಆದರೆ ಅದರೊಟ್ಟಿಗೆ ನಾವು ಬೆಳೆಸುವಾಗ ಈ ಸಸ್ಯಗಳಿಗೂ ಕೂಡ ಆದ್ಯತೆ ಕೊಡಬೇಕು, ಅದನ್ನು ನಾವು ಹಾಗೆ ಉಳಿಸ್ಕೊಳ್ಬೇಕು, ಅದಕ್ಕೆ ಇನ್ನಷ್ಟು ಹೊಸ ತಂತ್ರಗಳನ್ನು ಪುನಃ ಸೃಷ್ಟಿ ಮಾಡಿ ಅಲ್ಲಿ ನೆಡಬೇಕು ಅಂತ ಹೇಳಿ ಕಾಣ್ತದೆ. ಅದು ಮಾಡಿದರೆ ಖಂಡಿತ ಸುಸ್ಥಿರವಾದಂಥ ಒಂದು ಪ್ರವಾಸೋದ್ಯಮ ಆಗ್ಬೋದು. ಮತ್ತೊಂದು, ಅವರೀಗ ನೋಡಿ ಯಾವುದೇ ಒಂದು ರಿಸಾರ್ಟಿಂದ ಅವರು ಕೆಲವೆಲ್ಲ ತಮ್ಮ ಇದನ್ನೆಲ್ಲ ಎಫ್ಲೂಯೆಂಟ್ಸು ತ್ಯಾಜ್ಯಗಳನ್ನೆಲ್ಲ ಅಲ್ಲಿಗೆ ಬಿಟ್ಟುಬಿಡ್ತಾರೆ, ಸಮುದ್ರದ ದಂಡೆಗೆ ಅಥವಾ ಸಮುದ್ರಕ್ಕೆ ಬಿಟ್ಟುಬಿಡ್ತಾರೆ. ಇದರಿಂದ ಬಹಳ ಕಲುಷಿತವಾಗುತ್ತೆ. ಆ ಕಲುಷಿತವಾದ ನೀರಿನಲ್ಲಿ ಇದು ಗಿಡಗಳು ಬದುಕಲಿಕ್ಕೆ ಕಷ್ಟ. ಅದರಿಂದ ಇದನ್ನು ನಾವು ಬೆಳೆಸಬೇಕು ಅಂತೇಳಿ ಆದರೆ ಆ ಪ್ರವಾಸೋದ್ಯಮದಲ್ಲಿ ಇಂಥದಕ್ಕೆಲ್ಲ ಮೊದಲೇ ನಾವು ಅದನ್ನು ಶುದ್ಧೀಕರಿಸಿ ಅಥವಾ ಅದರಲ್ಲಿರುವಂಥ ಕೆಟ್ಟ ರಾಸಾಯನಿಕ ವಸ್ತುಗಳನ್ನೆಲ್ಲ ಬೇರ್ಪಡಿಸಿ ಮತ್ತೆ ನಾವು ಇದನ್ನು ಅಲ್ಲಿಗೆ ಬಿಡುವಂತಹ ಒಂದು ವ್ಯವಸ್ಥೆ ಆಗ್ಬೇಕು. ಅಂದ್ರೆ ಸರ್ಕಾರದ ವತಿಯಿಂದ ಈಗಾಗಲೇ ಇಂಥ ಕಾಂಡ್ಲ ಗಿಡಗಳ ಸಂರಕ್ಷಣೆಗಾಗಿ ಏನಾದರೂ ಯೋಜನೆಗಳು ಇವೆಯಾ? ಖಂಡಿತವಾಗಿ 1976 ಇಸವಿಯಲ್ಲಿ ನಮ್ಮ ಗವರ್ಮೆಂಟ್ ಆಫ್ ಇಂಡಿಯಾ, ಅದರಿಂದ ಈಗ ನೋಡಿ ಇದನ್ನೆಲ್ಲ ನಾವು ನಮ್ಮ ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟ್ನಲ್ಲಿ ಇದನ್ನೆಲ್ಲ ಪಿಕ್ಚರ್ ಕಂಡುಕೊಂಡು ಈಗಿನ ಪರಿಸ್ಥಿತಿ ಹೇಗಿದೆ ಈ ಕಾಂಡ್ಲ ಸಸ್ಯಗಳದ್ದು ಅದನ್ನೆಲ್ಲ ನಮ್ಮ ಸರ್ಕಾರ ಕಂಡುಕೊಂಡಿದೆ. ಯಾಕೆಂಥೇಳಿದ್ರೆ ಅದರಲ್ಲಿ ವಿಶೇಷವಾಗಿ ನಮ್ಮ ಕಾಂಡ್ಲ ಸಸ್ಯಗಳು ನಮ್ಮ ಇತ್ತೀಚೆಗೆ ಇಂಡೋನೇಷ್ಯಾದಲ್ಲಿ ಒಂದು ಸುನಾಮಿ ಆಯಿತು ನೋಡಿ. ಆ ಸುನಾಮಿ ಆದಾಗ ನಮ್ಮ ಅಂಡಮಾನ್ ಮತ್ತು ನಿಕೋಬಾರ್ನಲ್ಲಿರುವಂಥ ನಮ್ಮ ಪ್ರದೇಶದಲ್ಲಿ ಹೆಚ್ಚು ಇದು ತೊಂದರೆ ಆಗಲಿಲ್ಲ, ಹಾನಿ ಆಗಲಿಲ್ಲ. ಕಾರಣ ಅಂದರೆ ಇದೇ ಅಲ್ಲಿರುವ ಕಾಂಡ ಸಸ್ಯಗಳು ಇದಕ್ಕೆ ಒಂದು ತಡೆಗೋಡಿಯಾಗಿ ನಿರ್ವಹಿಸಿದ್ದು ಅಂತ. ಆದ್ದರಿಂದ ನಮ್ಮ ಸರ್ಕಾರ ಎಚ್ಚೆತ್ತು, ನಮ್ಮ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎಚ್ಚೆತ್ತು, ಇದರ ಒಂದು ಅಭಿವೃದ್ಧಿಗಾಗಿ ಈಗ ಪಣ ತೊಟ್ಟಿದೆ. ಈ ರೀತಿಯಲ್ಲಿ ನಮ್ಮ ಮಂತ್ರಾಲಯ ಯಾವುದು ಪರಿಸರ ಮತ್ತು ಅರಣ್ಯ ಮಂತ್ರಾಲಯವು ಇದನ್ನು ಆದಷ್ಟು ಹೆಚ್ಚಿನಲ್ಲಿ ಹೊಸ ತಳಿಗಳನ್ನು ಹುಟ್ಟಿಸುವ ಹಾಗೆ ಅಥವಾ ಇದನ್ನು ಮಾಡುವ ಹಾಗೆ ಅದಕ್ಕೆ ಒಂದು ಪುನಃ ಅದನ್ನು ಸೇರಿಸಬೇಕು, ಗಿಡಗಳ ಸಂಖ್ಯೆಯನ್ನು ಹೆಚ್ಚಿಸಬೇಕು. ಸಾಧಾರಣ 1,000,000 ಅದನ್ನು ಸಸ್ಯಗಳನ್ನು ಇದಕ್ಕೆ ನೆಟ್ಟು ಬೆಳೆಸೋದಕ್ಕೂ ಕೂಡ ಅವಕಾಶ ಉಂಟು, ನೆಟ್ಟು ಬೆಳೆಸೋದಕ್ಕೂ ಅವಕಾಶ ಉಂಟು. ಯಾವಾಗ ನಮ್ಮ ಈಗ ನೋಡಿ ಒಂದು ಸಮುದ್ರದಲ್ಲಿ ನಾವು ದಿನನಿತ್ಯ ಕಾಣಬಹುದಂದ್ರೆ ಒಂದು ಎರ್ತ ಮತ್ತು ಇಳಿತ ಅಂತ. ಇಳಿತ ಆಗುವಾಗ ಅಲ್ಲಿ ನಮಗೆ ಆ ಪ್ರದೇಶ ನೀರಿನ ಮಟ್ಟ ಕಡಿಮೆ ಇರುತ್ತೆ. ಆವಾಗ ಇದು ಕಾಣುತ್ತೆ, ನಮಗೆಲ್ಲ ಕಾಣುತ್ತೆ. ಅಂಥ ಸಂದರ್ಭದಲ್ಲಿ ಗಿಡಗಳನ್ನು ಈ ಬೀಜಗಳನ್ನು ಅಲ್ಲಿ ಬಿತ್ತಬೇಕಾದ್ದು ಸಾಧಾರಣ ಒಂದು 150 meters 150 millimeters ಅಷ್ಟು ದೂರದಲ್ಲಿ ಒಂದೊಂದು ಮೀಟರ್ನ ರೀತಿಯಲ್ಲಿ ಒಂದೂವರೆ ಮೀಟರ್ನಲ್ಲಿ ದೂರದಲ್ಲಿ ಪ್ರತಿಯೊಂದು ಗಿಡವನ್ನು ಬಿಚ್ಚು ಮಾಡಿ ಅದನ್ನು ಈಗ ಬೆಳೆಸುವಂಥದ್ದು ಒಂದು ತುಂಬ ಪ್ರಯತ್ನ ಮಾಡ್ತಾ ಇದ್ದಾರೆ. ತುಂಬ ಈಗ ಉಳ್ಳಾಲದಲ್ಲಿ ಅಂತೂ ತುಂಬ ಇದಾಗಿದೆ. ಸುವರ್ಣ ನದಿ ಮತ್ತು ಗಂಗೊಳ್ಳಿ ನದಿಯಲ್ಲಿ ಇದನ್ನು ತುಂಬ ರೀತಿಯಲ್ಲಿ ಇದನ್ನು ಪ್ರಯತ್ನ ಮಾಡ್ತಾರೆ. ಅಂದರೆ ಈಗ ಕರಾವಳಿ ಜಿಲ್ಲೆಯಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಚಟುವಟಿಕೆಗಳು ಅಥವಾ ಸಂಶೋಧನೆಗಳೇನೋ ನಡೀತಾ ಇದೆಯಾ? ಅದರಲ್ಲಿ ಆಗ್ತಾ ಇದೆ. ಈಗ ಟಿ ಆನಂದರಾವ್ ಇಟಾಲ್ ಅಂತ ಹೇಳೋರು, ಅವರು ಸೆಂಟ್ರಲ್ ಕಾಲೇಜ್ ಬೆಂಗಳೂರಿನ ನಮ್ಮ ಸಸ್ಯಶಾಸ್ತ್ರಜ್ಞರು, ಅವರು ಇದರ ಬಗ್ಗೆ ಬಹಳ ವಿಸ್ತಾರವಾದ ಇದನ್ನು ಡೆವಲಪ್ ಮಾಡಿ ಸಂಶೋಧನೆ ನಡೆಸಿ ಅದನ್ನು ನಮ್ಮ ಕರ್ನಾಟಕ ಸರ್ಕಾರಕ್ಕೂ ಮತ್ತು ಇವರಿಗೆಲ್ಲ ಅರ್ಪಿಸಿದ್ದಾರೆ. ಅದನ್ನು ನೋಡಿದ ನಂತರ ಈಗ ಇದರ ಅಭಿವೃದ್ಧಿ ಇದರ ಬಗ್ಗೆ ಒಂದು ಸ್ವಲ್ಪ ಜಾಸ್ತಿ ಜಾಗ್ರತೆ ಹುಟ್ಟಿದೆ, ಅದರ ಬಗ್ಗೆ ತಿಳುವಳಿಕೆ ಮೂಡಿದೆ. ಅದನ್ನು ಉಳಿಸದಿದ್ದರೆ ನಮಗೆ ಮತ್ತು ಸಂಚಕಾರ ಅಂತ ಎಂಬುದು ಗೊತ್ತಾಗಿದೆ. ಅದರಿಂದ ಆ ರೀತಿಯಲ್ಲಿ ಮಾಡಿದ್ದಾರೆ. ಒಳ್ಳೆಯದು. ಅನಂತ ಪದ್ಮನಾಭರಾವ್ ಅವರೇ, ಕಾಂಡ್ಲ ಸಸ್ಯಗಳು ಅಥವಾ ಕಾಂಡ್ಲ ವನ ಅಂದರೆ ಏನು, ಇವುಗಳ ಒಂದು ಪ್ರಾಮುಖ್ಯತೆ ಏನು, ಹಾಗೂ ಪರಿಸರ ಸಂರಕ್ಷಣೆಯಲ್ಲಿ ಕಾಂಡ್ಲ ವನ ಯಾವ ರೀತಿಯ ಒಂದು ಪಾತ್ರವನ್ನು ನಿರ್ವಹಿಸುತ್ತದೆ, ಈ ಎಲ್ಲ ವಿಚಾರದ ಬಗ್ಗೆ ಬಹಳಷ್ಟು ವಿಚಾರವನ್ನು ನಮ್ಮ ಕೇಳುಗರ ಜೊತೆಗೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಕಾಂಡ್ಲ ವನದ ಪ್ರಾಮುಖ್ಯತೆ ಈ ಕುರಿತು ಪ್ರೊಫೆಸರ್ ಅನಂತ ಪದ್ಮನಾಭರಾವ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಶ್ರೋತೃಗಳೇ, ಈಗ ಆರೋಗ್ಯ ಮಾಹಿತಿ. ಸಕ್ಕರೆ ಕಾಯಿಲೆ ಅಥವಾ ಮಧುಮೇಹ ರೋಗ ಎನ್ನುವಂತಹದ್ದು ಬಹಳ ಪುರಾತನವಾದಂತಹ ಕಾಯಿಲೆ. ಪ್ರಾಚೀನ ಈಜಿಪ್ಟ್ ಉಲ್ಲೇಖದಂತೆ ಅತಿಯಾದ ಮೂತ್ರ ವಿಸರ್ಜಿಸುವ ರೋಗ ಎಂದು ಇದನ್ನು ನಮೂದಿಸಲಾಗಿದೆ. ಭಾರತೀಯ ಚರಕ ಸಂಹಿತೆ ಮತ್ತು ಸುಶ್ರುತ ಸಂಹಿತೆಗಳಲ್ಲಿಯೂ ಈ ರೋಗದ ಸ್ಥಿತಿಯನ್ನು ಮಧುಮೇಹ ರೋಗ ಮತ್ತು ಸಿಹಿಮೂತ್ರ ರೋಗ ಎಂದು ಉಲ್ಲೇಖಿಸಲಾಗಿದೆ. ಇದಕ್ಕೆ ಇರುವೆಗಳನ್ನು ಆಕರ್ಷಿಸುವ ಮೂತ್ರ ಅಥವಾ ಡಯಾಬಿಟಿಸ್ ಎಂಬ ಶಬ್ದವನ್ನು 2nd century ಗ್ರೀಸಿನ ಅರಿಯೇಟಸ್ ಎನ್ನುವ ವೈದ್ಯ ನೀಡಿದ್ದ. ಕ್ರಿಸ್ತಶಕ 1600 ಥಾಮಸ್ ವಿಲ್ಸನ್ ಎನ್ನುವಾತ ಡಯಾಬಿಟಿಸ್ ಇನ್ಸಿಪಿಡಸ್ ಅಂದರೆ ಅತಿಯಾದ ಮೂತ್ರ ಮತ್ತು ಡಯಾಬಿಟಿಸ್ ಮೆಲಿಟಸ್ ಅಂದರೆ ಸಿಹಿಮೂತ್ರ ಎಂದು ಎರಡು ಪ್ರತ್ಯೇಕ ರೋಗಗಳೆಂದು ಹೇಳಿದ. ಒಟ್ಟಿನಲ್ಲಿ ಮಧುಮೇಹ, ಸಿಹಿಮೂತ್ರ, ಸಕ್ಕರೆ ಕಾಯಿಲೆ ಹೀಗೆ ಹಲವಾರು ಹೆಸರುಗಳಿಂದ ಕರೆಯಲ್ಪಡುವ ಈ ರೋಗವು ಆಧುನಿಕ ಜಗತ್ತಿಗೆ ಈ ಶತಮಾನದ ಕೊಡುಗೆ ಅಂತ ಹೇಳಿದರೂ ಕೂಡ ತಪ್ಪಲ್ಲ. ನಮ್ಮ ದೇಶದಲ್ಲಿ 2025 ಹೊತ್ತಿಗೆ ಸುಮಾರು 30 crore ಮಧುಮೇಹಿಗಳಿರ್ತಾರೆ ಎಂದು ಅಂದಾಜಿಸಲಾಗಿದೆ. ಇದರಲ್ಲಿ ಹೆಚ್ಚಿನವರು ಯುವಕರು ಎನ್ನುವಂಥದ್ದು ಕೂಡ ಆತಂಕಕಾರಿಯಾದಂತಹ ವಿಷಯ. ಅಂದರೆ 50%+ ಹೆಚ್ಚು ಯುವಜನರು ಮಧುಮೇಹ ರೋಗಕ್ಕೆ ತುತ್ತಾಗ್ತಾ ಇದ್ದಾರೆ. ಇದರಿಂದಾಗಿ ಮಧುಮೇಹದ ಜೊತೆಗೆ ಹೃದ್ರೋಗ, ಅಧಿಕ ರಕ್ತದೊತ್ತಡ, ಲಕ್ವ, ಅಂಧತ್ವ,